ಭಾರತದ ಸಕಲ ಕಾರ್ಮಿಕರ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ, ಉದ್ಯೋಗಿಗಳು, ಕೆಲಸ ಮಾಡಿಸುವ, ಕೆಲಸ ಕೊಡುವ ಧಣಿಗಳು ಪರಸ್ಪರ ಜವಾಬ್ದಾರಿ, ಗೌರವದಿಂದ ಮತ್ತು ಪ್ರತಿಯೊಬ್ಬರೂ ಕೊಡುಕೊಳ್ಳುವ ಭಾವನೆಯಿಂದ ಕೆಲಸ ಮಾಡಲು ಸಿದ್ಧರಾಗಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಆತ್ಮೀಯ ರೈತ ಬಾಂಧವರೇ, ಕೇಳಿ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆಯ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋ ಅವರ್ ಭಾಯಿಯೋ, ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗವಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ್ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ಸಿ ನಯಿ ತಕ್ನೀಕಿ ಅಪ್ನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, ಇಸ್ ಅಭಿಯಾನ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ ಬಢಾಯಿಯೆ, ಉತ್ಪಾದನ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ತಜ್ಞವಾಣಿ ಆಕಾಶವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಡಿಎಲ್ ರುದ್ರೇಶ್ ಅವರಿಂದ ಜೈವಿಕ ಗೊಬ್ಬರಗಳ ಮಹತ್ವ ಈ ಕುರಿತು ಮಾಹಿತಿ ಕೇಳುವಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಜೈವಿಕ ಗೊಬ್ಬರಗಳು ಅಂತಂದ್ರೆ ತಾವು ಕೂಡ ಅನೇಕರು ಉಪಯೋಗ ಮಾಡ್ತಾ ಇರಬಹುದು ತಮ್ಮ ಬೆಳೆಗಳಲ್ಲಿ. ವಿಶೇಷವಾಗಿ ನಾವು ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳಲ್ಲಿ ಯಾವ ರೀತಿ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಬಹುದು, ಯಾವ ಪ್ರಕಾರಗಳದಾವ, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ ಅಂತ. ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದೊಳಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಡಿ ಎಲ್ ರುದ್ರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರುದ್ರೇಶ್ ಅವರೇ, ತಮಗೆ ನಮಸ್ಕಾರ, ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ರುದ್ರೇಶ್ ಅವರೇ, ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಗೊಬ್ಬರಗಳ ಮಹತ್ವ ಏನದ, ಅದರೊಳಗೆ ಇರುವಂತಹ ಪ್ರಕಾರಗಳು, ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಜೈವಿಕ ಗೊಬ್ಬರಗಳು, ಅದಕ್ಕೆ ಮುಂಚೆ ಜೈವಿಕ ಗೊಬ್ಬರಗಳಕ್ಕೆ ಹೋಗೋದಕ್ಕೆ ಮುಂಚೆ ಎಲ್ಲಾ ರೈತ ಬಾಂಧವರಿಗೆ ರಾಸಾಯನಿಕ ಗೊಬ್ಬರಗಳು ಅಥವಾ ಈ ಭಾಗದ ರೈತರು ಹೇಳೋ ರೀತಿಯಲ್ಲಿ ಸರ್ಕಾರಿ ಗೊಬ್ಬರಗಳು ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ. ಸರ್ಕಾರಿ ಗೊಬ್ಬರಗಳಂದರೆ ಯೂರಿಯಾ ಇರ್ಬೋದು, ಮ್ಯೂರಿಟ್ ಆಫ್ ಪೊಟ್ಯಾಶ್ ಇರ್ಬೋದು, ಸಲ್ಫೇಟ್ ಆಫ್ ಪೊಟ್ಯಾಶ್ ಇರ್ಬೋದು, ಡಿ ಎ ಪಿ ಇರ್ಬೋದು. ಇವನ್ನೆಲ್ಲ ನಾವು ಏಂತಕಪ್ಪ ಹಾಕ್ತೀವಿ ಅಂತ ಹೇಳಿದ್ರೆ, ನಮ್ಮ ಭೂಮಿಯಲ್ಲಿ ನಾವು ಅನೇಕ ವರ್ಷಗಳಿಂದ ನಾವು ಅನೇಕ ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನು, ಬೆಳೆಗಳನ್ನು ತೆಗೆದುಕೊಂಡು ಭೂಮಿಯಲ್ಲಿ ಯಾವುದರದ ಡಿಫಿಷಿಯನ್ಸಿ ಆಗಿರುತ್ತೆ, ಅದರ ಪ್ರಮಾಣ ಕಮ್ಮಿ ಆಗಿರುತ್ತೆ. ಸೊ ಹೀಗಾಗಿ ಬೆಳೆಗಳಿಗೆ ನಾವು ಬೆಳೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕೆ ಅಗತ್ಯವಾದಂಥ ಪೋಷಕಾಂಶಗಳನ್ನು ಕೊಡಬೇಕು. ನಾವು ಮಣ್ಣು ಮತ್ತು ನೀರು ಪರೀಕ್ಷೆ ಮುಖಾಂತರ 1000 kgs ಸಾರಜನಕ ಇದೆ, ಆದರೆ ಈ ಸಾರಜನಕವನ್ನು ಗಾಳಿಯ ರೂಪದಲ್ಲಿದೆ, ಇದನ್ನು ನಮ್ಮ ಬೆಳೆಗಳು ತಗೊಳ್ಳುವಂಥ ಶಕ್ತಿ ಇಲ್ಲ ಅವಕ್ಕೆ. ಆದರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ನೈಟ್ರೋಜಿನೇಸ್ ಅನ್ನುವಂಥ ಒಂದು ಕಿಣ್ವವನ್ನು ಹೊಂದಿರ್ತವೆ. ಈ ಕಿಣ್ವದ ಸಹಾಯದಿಂದ ಏನು ಮಾಡ್ತದೆ, ಗಾಳಿಯಲ್ಲಿರುವ 1000 kgs ಸಾರಜನಕ ಇದೆ,